ಅಪ್ರಮಸ್ತಾ ಭವತಿ ಬುದ್ಧ್ಯಾದಿ ಚೇಷ್ಟ ಅಭಾವೇ ಪ್ರಮಾದ ಸಂಭವ ನ ಅಸ್ತಿ. ಬುದ್ಧಿಯ ಚೇಷ್ಟೆ, ಒಂದು ವೇಳೆ ಬುದ್ಧಿಯ ಚೇಷ್ಟೆಯನ್ನು ನಿಲ್ಲಿಸಿಬಿಟ್ಟದ್ದಾದರೆ ಪ್ರಮಾದಕ್ಕೆ ಅವಕಾಶವಿಲ್ಲ, ದಾರಿ ತಪ್ಪಲಿಕ್ಕೆ ಅವಕಾಶವಿಲ್ಲ, ಪೈದಾಡಲಿಕ್ಕೆ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ. ಚೇಷ್ಟ ತಪ್ಪಿಸೋದು ಹೆಂಗೆ? ಇಂದ್ರಿಯಗಳನ್ನು ಆತ್ಮದಲ್ಲಿ ನಿವೃತ್ತಿ, ವಿಷಯಗಳಿಂದ ನಿವೃತ್ತಿ ಮಾಡಿಕೊಂಡು ನಿಲ್ಲಿಸಬೇಕು. ಏಕೆಂದರೆ ಸಂಯೋಗ ವಿಯೋಗ ಅನ್ನುವಂಥದ್ದು ಏನಿದೆಯೋ ಇದು ಅನರ್ಥ ಲಕ್ಷಣ. ಆ ಅನರ್ಥ ಲಕ್ಷಣ ಬೇಡ ಅಂದರೆ ನಾವು ಬಾಹ್ಯೇಂದ್ರಿಯ ನಿಗ್ರಹ, ಅಂತರೇಂದ್ರಿಯ ನಿಗ್ರಹಗಳಿಂದ ಇಂದ್ರಿಯಗಳನ್ನು ವಿಷಯಗಳಿಂದ ನಿವೃತ್ತ ಮಾಡಿಕೊಂಡು ಆತ್ಮನಲ್ಲಿ ನಿಲ್ಲಿಸಿದ್ದಾದರೆ ಬುದ್ಧಿಯಾದ ಚೇಷ್ಟ ಅಭಾವೇ, ಆವಾಗ ನ ಪ್ರಮಾದ ಸಂಭವ, ಯಾವ ಪ್ರಮಾದವೂ ನಮ್ಮಿಂದ ಆಗೋದಿಲ್ಲ. ಅದನ್ನು ಏನು ಮಾಡಬೇಕು? ಯೋಗ, ಸರೆಂಡರ್ ಟು ಯೋಗ. ಏನು ಮಾಡಬೇಕು ಯೋಗದಿಂದ? ಪ್ರಾಗೇವ ಏನಮ್ಮ, ಪ್ರಾಗೇವ ಬುದ್ಧಿಯಾದಿ ಚೇಷ್ಟಾ ಉಪರಮಾತ. ಬುದ್ಧಿ ಇತ್ಯಾದಿಗಳ ಚೇಷ್ಟೆಯು, ಚೇಷ್ಟ ಇಲ್ಲ, ಅವರು ವ್ಯಾಪಾರ ಅಂತ ಕೊಟ್ಟಾರೆ. ಬುದ್ಧಿ ಇತ್ಯಾದಿಗಳ ಚಂಚಲತೆ, ಹೊಯ್ದಾಟ, ಬುದ್ಧಿ ಇತ್ಯಾದಿಗಳ ಹೊಯ್ದಾಟ. ಆ ಹೊಯ್ದಾಟ ಆದ ನಂತರ ನಾವು ಎಚ್ಚರ ಇಟ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಪ್ರಾಗೇವ ಆ ಹೊಯ್ದಾಟ ಪೂರ್ವದಲ್ಲಿಯೇ ಉಪರಮಾತ ಅಂದರೆ ಎಚ್ಚರದಿಂದ ಇರಬೇಕು. ಹೊಯ್ದಾಟ ನಿಲ್ಲಿಸಿದ ನಂತರ ನಾವು ಮಾಡೋದೇನಿದೆ ಅಲ್ಲಿ? ಹೊಯ್ದಾಟ ಆಗುವ ಪೂರ್ವದಲ್ಲಿ ನಾವು ಎಚ್ಚರ ಇದ್ದರೆ ಹೊಯ್ದಾಟವನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ. ತಸ್ಮಾತ್ ಆದ್ದರಿಂದ ಪ್ರಾಗೇವ ಬುದ್ಧಿ ಚೇಷ್ಟ ಉಪರಮಾತ್ರ ಪ್ರಾಗೇವ ಅಪ್ರಮಾದ ವಿಧೀಯತೆ, ಎಚ್ಚರ ತಪ್ಪಬಾರದು ಎನ್ನುವುದು ವಿಧಿ ಅನ್ನುವ ಕಟ್ಟುಪಾಡನ್ನು ಯೋಗ ಹಾಕ್ತದೆ. ಇದು ಒಂದರ್ಥ. ಇನ್ನೊಂದರ್ಥ ಮುಂದಿನ ಭಾಷ್ಯ, ಅಥವಾ ಯದೀವ ಇಂದ್ರಿಯಾಣಾಂ ಸ್ಥಿರಾ ಧಾರಣಾ ತದಾನೀಂ ಇವ ನಿರಂಕುಶಂ ಅಪ್ರಮತ್ತತ್ವಂ ಇತ್ಯತಃ ಅಭಿಧೀಯತೆ ಅಪ್ರಮತ್ತಃ. ಅಪ್ರಮತ್ತಃ ತದಾ ಭವತಿ ಇತಿ. ಒಂದು ಮೊದಲಿನಿಂದಲೇ ಎಚ್ಚರವಾಗಿರುವಂಥ ಒಂದರ್ಥ. ಈಗಿದು ಎರಡನೇ ಅರ್ಥ ಕೊಡ್ತಾರೆ. ಮೊದಲು ವಿಚಾರ ಮಾಡಿದಂತೆ ಇಂದ್ರಿಯಾಣ ಸ್ಥಿರಾಧಾರಣ, ಯಾವಾಗ ಇಂದ್ರಿಯಗಳು ಸ್ಥಿರವಾದ ಸ್ಥಿತಿಯಲ್ಲಿ ಇರುತ್ತವೆಯೋ ಅದೇ ಕ್ಷಣದಲ್ಲಿಯೇ ತದಾನೀಮೇವ ನಿರಂಕುಶಂ ಅಪ್ರಮತ್ತತ್ವಂ ಇತ್ಯತಃ ಅಭಿಧೀಯತೆ. ಆ ಕ್ಷಣದಲ್ಲಿಯೇ ನಾವು ಏನಾಗಿರಬೇಕು? ಎಚ್ಚರ ತಪ್ಪದೇ ಇರಬೇಕು. ಏಕೆಂದರೆ ಆವಾಗ ನಮಗೆ ಅಲ್ಲಿ ಯಾವ ಅಂಕುಶ ಇರೋದಿಲ್ಲ, ನಿರಂಕುಶ. ಅಲ್ಲಿ ನಮಗೆ ಆ ಬುದ್ಧಿಯನ್ನು ಚಂಚಲ ಮಾಡಲಿಕ್ಕೆ ಯಾವುದೇ ಪ್ರಕಾರವಾದಂಥ ಏಜೆನ್ಸಿ ಇರೋದಿಲ್ಲ ಆ ಕ್ಷಣ. ಏಕೆಂದರೆ ನಿಂತು ಬಿಟ್ಟಿರ್ತದೆ, ಅದೇ ಕ್ಷಣದಲ್ಲಿ ಎಚ್ಚರವನ್ನು ನಾವು ಇಟ್ಕೊಂಡ್ಬಿಟ್ರೆ ಆ ಎಚ್ಚರದ ಸ್ಥಿತಿಯಲ್ಲಿ ನಾವು ಅದು ಹೊಯ್ದಾಡಲಿಕ್ಕೆ ಬಿಡುವ ಸಾಧ್ಯತೆ ಇಲ್ಲ, ಹೊಯ್ದಾಡಿಸುವ ಸಾಧ್ಯತೆ ಇಲ್ಲ. ಅಪ್ರಮತ್ತ ತದಾ ಭವತಿ ಇತಿ ಅಂದರೆ ಇಂದ್ರಿಯಗಳು ಯಾವ ಕ್ಷಣದಲ್ಲಿ ನಿವೃತ್ತವಾಗಿ ಆತ್ಮನಲ್ಲಿ ಸ್ಥಿರವಾಗಿರುತ್ತವೆಯೋ ಆ ಕ್ಷಣದಲ್ಲಿಯೇ ನಾವು ಎಚ್ಚರವನ್ನು ಕಾಪಾಡಿಕೊಳ್ಳತಕ್ಕದ್ದು. ಆವಾಗ ಆಚೆಗೆ ಈಚೆಗೆ ಹೊಯ್ದಾಡುವ ಸಾಧ್ಯತೆ ಇಲ್ಲ. ಇದು ಎರಡನೇ ಅರ್ಥ. ಒಂದೇ ಅರ್ಥ ಏನೋ, ಮುಂಚಿತವಾಗಿ ಎಚ್ಚರವಾಗಿರಬೇಕು. ಎರಡನೇ ಅರ್ಥ ಏನೋ, ಸ್ಥಿರವಾಗಿ ನಿಂತಾಗ ಶಾಂತವಾದಾಗ ಎಚ್ಚರವಾಗಿರಬೇಕು. ಕುತಃ ಯೋಗ ಹಿ ಪ್ರಭವಾಪ್ಯಯ ಉಪಜನ ಅಪಾಯ ಧರ್ಮಕ ಇತ್ಯರ್ಥ. ಹಿ ಯೋಗಗಳು ಏನಿವೆ? ಯೋಗಗಳು, ಯೋಗ ಅದರ ನೇಚರ್, ಯೋಗದ ನೇಚರ್ ನೋಡ್ರಿ ಚಂದದ. ಪ್ರಭವಾಪ್ಯಯವು ಬರ್ತವೆ ಹೋಗ್ತವೆ. ಉಪಜನ ಅಪಾಯ, ಹುಟ್ಟುತ್ತವೆ ಮರಣವನ್ನು ಹೊಂದುತ್ತವೆ, ನಾಶವನ್ನು ಹೊಂದುತ್ತವೆ. ಧರ್ಮಕಃ ಇತ್ಯರ್ಥ. ಯೋಗ ಅಂದರೆ ಹಾಗೆ. ಈಗೇನಾಯಿತು? ಘಟಯೋಗ. ಘಟಯೋಗದಲ್ಲಿ ಘಟ ಉಪಜನ ಅಪಾಯ ಹೊರಟೋಗ್ತವೆ. ಘಟ ಉಪಜನ ಘಟ ಅಪಾಯ, ಪಟ ಉಪಜನ ಪಟ ಅಪಾಯ, ಮಠ ಉಪಜನ ಮಠ ಅಪಾಯ. ಇಡೀ ಜಗತ್ತಿರದ ಮೂರು, ಘಟ ಪಟ ಮಠ ಅಷ್ಟೆ. ಬರ್ತವೆ ಹೋಗ್ತವೆ, ಹುಟ್ತವೆ ನಾಶವಾಗ್ತವೆ. ಇದೇ ಯೋಗದ ಸ್ವಭಾವ. ಧರ್ಮಕಃ ಇತ್ಯರ್ಥ. ಅತಃ ಅತಃ ಅಪಾಯ ಪರಿಹಾರಾಯ ಅಪ್ರಮಾದ ಕರ್ತವ್ಯ ಇತಿ ಅಭಿಪ್ರಾಯ. ಪರಿಹಾರ ಏನಪ್ಪ ಹಾಗಾದ್ರೆ? ಇದಕ್ಕೆ ಹೊಯ್ದಾಡಬಾರ್ದು. ಹೋಗಿ ಬಂದು ಬರೋದು ಹೋಗೋದು ಮಾಡಬಾರ್ದು. ಬರೋದು ಹೋಗೋದು ಮಾಡೋದ್ರ ಸ್ವಭಾವ. ಆದರೆ ಬರೋದು ಹೋಗೋದು ಆಗಬಾರ್ದು ಅಂದರೆ ಏನು ಮಾಡಬೇಕಾಗಾದ್ರೆ? ಅಪ್ರಮಾದ ಕರ್ತವ್ಯ. ಎಚ್ಚರ ತಪ್ಪದಂತೆ ಇರುವುದೇ ಇದಕ್ಕಿರುವ ಕರ್ತವ್ಯ. ಎಚ್ಚರ ತಪ್ಪದಂತೆ ಇರಬೇಕು. ಎಚ್ಚರ ತಪ್ಪಿದೀವೋ ಅದು ಆ ಕಡೆ ಹೋಗ್ತದೆ. ಹೊರಮುಖವಾಗಿದ್ರೂ ಹೋಗ್ತದೆ, ಒಳಮುಖವಾಗಿದ್ರೂ ಹೋಗ್ತದೆ. ಅಂತೂ ಇಂತೂ ಒಂದು ಕಡೆ ನಿಲ್ಲೋದಿಲ್ಲ, ಅಸ್ಥಿರವಾಗಿರ್ತದೆ. ಪರಿಹಾರ ಇದು ಸಮಸ್ಯೆ ಆಗಿದ್ದರಿಂದ ಪರಿಹಾರ ಏನಂತಂದರೆ ಅಪ್ರಮಾದ ಕರ್ತವ್ಯ ಇದೆ ಅಭಿಪ್ರಾಯ. ಶಾಸ್ತ್ರದ ಅಭಿಪ್ರಾಯ ಹೀಗಿದೆ ಅಂತ ಭಗವತ್ಪಾದರು ಸ್ಪಷ್ಟ ಮಾಡ್ತಾರೆ. ಬುದ್ಧ್ಯಾದಿ ಚೇಷ್ಟಾ ವಿಷಯ ಚೇತ ಬ್ರಹ್ಮ ತದಿತಿ ವಿಶೇಷತಃ ಗೃಹ್ಯೇತ. ಬುದ್ಧ್ಯಾದಿ ಉಪರಮೇ ಚ ಗ್ರಹಣ ಕಾರಣ ಅಭಾವಾತ್ ಅನುಪಲಭ್ಯಮಾನಂ. ನಾಸ್ತೇವ ಬ್ರಹ್ಮ. ನಮಗೆ ಅನೇಕ ಸಂಶಯಗಳಿವೆ, ಆದರೆ ಇದು ಒಂದು ಮಹತ್ತರವಾದ ಸಂದೇಹ ನಮ್ಮಲ್ಲಿದೆ. ಏನು ಅಂದರೆ, ಬುದ್ಧಿ ಆದಿ ಚೇಷ್ಟಾ ವಿಷಯ ಚೇತ್, ಬ್ರಹ್ಮನು ಒಂದು ವೇಳೆ ಬುದ್ಧಿ ಇಂದ್ರಿಯಗಳಿಗೆ ಲಭ್ಯನಾಗ್ತಾನೆ ಅಂತ ಆಗಿದ್ದಾದರೆ ಅವಾಗ ಹೇಳಬಹುದಾಗಿತ್ತು, ಏ ದೇಖೋ ಯಹಿ ಬ್ರಹ್ಮ ಹೇ ಕ್ಲೀನ್. ಬುದ್ಧಿ ವ್ಯವಹಾರ, ಬುದ್ಧಿ ಇಂದ್ರಿಯಗಳ ವ್ಯವಹಾರಕ್ಕೆ ಬ್ರಹ್ಮನು ಲಭ್ಯವಾಗುವ ಹಾಗಿದ್ದರೆ ಹೇಳಲಿಕ್ಕೂ ಸುಲಭ, ತಿಳ್ಕೊಳ್ಳಿಕ್ಕೂ ಸುಲಭ, ಎಲ್ಲರೂ ಸುಲಭವಾಗಿ ಬ್ರಹ್ಮನ ಅರ್ಥ ಮಾಡ್ಕೋಬಿಡ್ತಿದ್ರು. ಆದರೆ ನಿಮ್ಮ ಬ್ರಹ್ಮ ಎಂಥ ಬ್ರಹ್ಮ? ಆದ್ದರಿಂದ ಬ್ರಹ್ಮ ಇಲ್ಲೇ ಇಲ್ಲ, ಅದೇ ವಾದ ಇಲ್ಲ. ವಿಶೇಷತಃ ಗೃಹೀತ, ಎಲ್ಲವುಗಳಿಂದಲೂ ಬೇರ್ಪಡಿಸಿ ಇದು ಬ್ರಹ್ಮ ನೋಡಪ್ಪ ಅಂತ ನಾವು ವಿಶೇಷವಾಗಿ ತೋರಿಸಬಹುದಾಗಿತ್ತು. ಆದರೆ ಹಾಗಿಲ್ಲ. ಬುದ್ಧಿಯಾದಿ ಉಪರಮೇಚ ಗ್ರಹಣ ಕಾರಣ ಅಭಾವಾತ್. ಬುದ್ಧಿಗಳನ್ನು ವಾಪಸ್ ತಗೋಬೇಕು ಅಂತೀರಿ, ಇಂದ್ರಿಯಗಳನ್ನು ವಾಪಸ್ ತಗೋಬೇಕು ಅಂತೀರಿ. ಬುದ್ಧಿ ಇಂದ್ರಿಯಗಳನ್ನು ವಾಪಸ್ ತಗೊಂಡು ಬಿಟ್ಟರೆ ಗ್ರಹಣ ಕಾರಣ ಅಭಾವಾತ್, ಗ್ರಹಿಸಲಿಕ್ಕೆ ಅಲ್ಲಿ ಯಾವ ವಸ್ತು ಪದಾರ್ಥ ಇಲ್ಲ. ನೀವ ಹೇಳಿದ್ರಲ್ಲೋ ಬುದ್ಧಿ ವಾಪಸ್ ತಗೊಂಡ್ಬಿಡ್ರಿ, ಇಂದ್ರಿಯಗಳನ್ನು ನಿವೃತ್ತ ಮಾಡ್ಕೊಂಬಿಡ್ರಿ, ವಿಷಯಗಳನ್ನ ಎಲ್ಲ ನಿವೃತ್ತ ಮಾಡ್ಕೊಂಬಿಡಿ. ಆ ಬುದ್ಧಿ ಇಂದ್ರಿಯಗಳನ್ನು ನಿವೃತ್ತ ಮಾಡ್ಕೊಂಬಿಟ್ರೆ ಗ್ರಹಣ ಕಾರಣ ಅಭಾವ ಆತ, ಗ್ರಹಿಸಲಿಕ್ಕಲ್ಲಿ ಏನೂ ಇಲ್ಲೇ ಇಲ್ಲ. ಅನುಪಲಭ್ಯಮಾನಂ ತಸ್ಮಾತ್ ಏನು ನಿನ್ನ ವಾದ, ಬ್ರಹ್ಮ ನಾಸ್ತೇವ. ಇದೇ ಅಂದರೆ ಬುದ್ಧಿ ವ್ಯಾಪಾರಕ್ಕೆ ಪ್ರಾಪ್ತವಾಗಬೇಕಾಗಿತ್ತು. ಘಟ ಬುದ್ಧಿ ವ್ಯಾಪಾರ, ಆನೆ ಬುದ್ಧಿ ವ್ಯಾಪಾರ, ಬುದ್ಧಿ ಇಂದ್ರಿಯಗಳ ವ್ಯಾಪಾರ, ಜೋಗ ಜಲಪಾತ ಬುದ್ಧಿ ಇಂದ್ರಿಯ ವ್ಯಾಪಾರ. ಏನು ನೀವು ಮಾತಾಡ್ತೀರಿ? ನಿಮ್ಮ ಹೇಳಿಕೆ ಹಾಗೆ ನಾವು ಒಂದು ವೇಳೆ ಬುದ್ಧಿ ವ್ಯಾಪಾರವನ್ನು ಇಂದ್ರಿಯಗಳ ವ್ಯಾಪಾರವನ್ನು ನಿವೃತ್ತ ಮಾಡಿಕೊಂಡದ್ದೇ ಆದರೆ ಇನ್ನು ಏನನ್ನು ಗ್ರಹಿಸಬೇಕದು ಅದು ಅನ್ನೋದಿಲ್ಲೇ ಇಲ್ಲ ಅಲ್ಲಿ. ಗ್ರಹಿಸಬೇಕಾದ ಉಪಕರಣವೇ ಇಲ್ಲ ಅಂದಾಗ ಗ್ರಹಿಸ್ಲಿಕ್ಕೇನಿರ್ತದೆ? ಗ್ರಹಣ ಅಭಾವಾತ್. ಆದ್ದರಿಂದ ಬ್ರಹ್ಮ ಅನುಪಲಭ್ಯಮಾನಂ, ಅವನು ಬ್ರಹ್ಮನು ಉಪಲಭ್ಯನೇ ಇಲ್ಲ, ಆದ್ದರಿಂದ ನಾಸ್ತೇವ, ಆದ್ದರಿಂದ ಬ್ರಹ್ಮನು ಇಲ್ಲವೇ ಇಲ್ಲ. ಬ್ರಹ್ಮನು ಇದ್ದಾನೆ ಅಂತಿರೋ ಹಾಗೆ ಬುದ್ಧಿಗೆ ಲಭ್ಯ ಇರಬೇಕು, ಬುದ್ಧಿಗೆ ಲಭ್ಯ ಇಲ್ಲ ಅಂತಿರೋ ಬ್ರಹ್ಮ ಇಲ್ಲವೇ ಇಲ್ಲ. ಯದ್ಧಿ ಕರ್ಣಗೋಚರಂ ತದಸ್ತಿ ಇತಿ ಪ್ರಸಿದ್ಧಂ ಲೋಕೇ ವಿಪರೀತಂ ಚ ಅಸತ್. ಯಾಕಂದರೆ ಹೀ ಇದೆ ನೋಡ್ರಿ, ಹೀ ಶಬ್ದ ಇದೆ. ಯಾಕಂದರೆ ಯದ್ಧಿ ಕರ್ಣಗೋಚರಂ, ಲೋಕ ವ್ಯವಹಾರ ಹೆಂಗಿದೆ, ಯದ್ಧಿ ಕರ್ಣಗೋಚರಂ ಯಾವುದು ಇಂದ್ರಿಯಗಳಿಗೆ ಗೋಚರವಾಗಿದೆಯೋ ತದ ಅಸ್ತಿ ಇತಿ ವ್ಯವಹಾರ. ಯಾವುದು ಇಂದ್ರಿಯಗಳ ವ್ಯವಹಾರಕ್ಕೆ ಲಭ್ಯ ಇದೆಯೋ ಆವಾಗ ತದ ಅಸ್ತಿ ಇತಿ ಲೋಕ ವ್ಯವಹಾರ. ಈ ಪ್ರಕಾರವಾದ ಲೋಕ ವ್ಯವಹಾರಕ್ಕೆ ಅದು ಇಲ್ಲ ಅಂತಾಗಿದ್ದಾದರೆ ವಿಪರೀತ ಅಂತಾಯ್ತು, ಅದು ಇಲ್ಲ ಅಂತಾಯ್ತು. ಲೋಕ ವ್ಯವಹಾರ ಅಂದರೆ ಬುದ್ಧಿಯ ಚೇಷ್ಟೆಗೆ ಅದು ಲಭ್ಯ ಇಲ್ಲ ಅಂತಾಗಿದ್ದಾದರೆ ಅದು ಇಲ್ಲವೇ ಇಲ್ಲ. ವಿಪರೀತಂಚ ಅಸತಿತಿ, ಸಚ್ಚೇತ್ ಸತ್ ಚೇತ್ ಬುದ್ಧಿ ಚೇಷ್ಟ, ಬುದ್ಧಿಯ ಚೇಷ್ಟೆಗೆ ಲಭ್ಯ ಇರಬೇಕು. ಬುದ್ಧಿಯ ಚೇಷ್ಟೆಗೆ ಲಭ್ಯ ಇಲ್ಲ ಅಂತಾದರೆ ಅಸತ್. ಒಟ್ಟು ಲೋಕ ಬಿಟ್ಟು ಇಕ್ಕಳು ಬರ್ಲಿಕ್ತಾ ಇರಲಿಲ್ಲ ನಾವು. ಅತಶ್ಚ ಅನರ್ಥಕ ಯೋಗ ಅನುಪಲಭ್ಯಮಾನತ್ವಾತ್ ನಾಸ್ತಿ ಉಪಲಬ್ಧವ್ಯಂ ಬ್ರಹ್ಮ ಇತ್ತೇವಂ ಪ್ರಾಪ್ತಿ ಇದಮುಚ್ಯತೆ. ಆದ್ದರಿಂದ ನೀವೇನು ಯೋಗ ಮಾತಾಡ್ತಾ ಇದ್ದೀರಿ, ಅನರ್ಥಕ ಯೋಗ, ಅರ್ಥಹೀನವಾದ 3 ಗಂಟೆಗಳ ಕಾಲ ಎಲ್ಲ ಹರಣವಾಗೋಯಿತು. ಅನುಪಲಭ್ಯಮಾನತ್ವಾದ ಎಷ್ಟು ಮಾಡಿ ಎಷ್ಟು ಜಿಜ್ಞಾಸ ಮಾಡಿದರೂ ಕೂಡ ಅವನೇನು ಇಂದ್ರಿಯಗಳಿಗೆ ಲಭ್ಯನಾಗಲಿಲ್ಲ, ಕಣ್ಣಿಗೆ ಕಾಣಿಸಲಿಲ್ಲ. ನಾಸ್ತಿ ಉಪಲಬ್ಧವ್ಯಂ ಬ್ರಹ್ಮ, ಇಂದ್ರಿಯಗಳಿಗೆ ಅವನು ಲಭ್ಯನಾಗಲಿಲ್ಲ. ಇತ್ತೇವಂ ಪ್ರಾಪ್ತಿ, ಈ ರೀತಿಯಾದ ಒಂದು ಆಭಾಸವು ನಮಗೆ ಪ್ರಾಪ್ತವಾಗಿದ್ದಾದರೆ ಹಾಂ, ಏನಂತ ತಿಳ್ಕೋಬೇಕು? ಬ್ರಹ್ಮ ನಾಸ್ತಿ ಇತ್ಯೇವಂ ಉಪಲಬ್ಧವ್ಯಂ ತಸ್ಮಾತ್ ಇದಮುಚ್ಚತೆ. ಅದಕ್ಕಾಗಿ ಈ ಮುಂದಿನ ಶ್ಲೋಕ ಬಂದಿದೆ. ಇಂಥ ಒಂದು ಸಂದೇಹ ಬಂದದ್ದೇ ಆದರೆ ಅದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಕಾಣ್ರಿ. ನೈವ ವಾಚಾನ ಮನಸ ಪ್ರಾಪ್ತಂ ಶಕ್ಯೋ ನ ಚಕ್ಷುಷಾ ಅಸ್ತೀತಿ ಬ್ರುವತೋನ್ಯತ್ರ ಕಥಂ ತದುಪಲಭ್ಯತೆ. ನೈವ ವಾಚಾನ ಮನಸ ಪ್ರಾಪ್ತಂ ಶಕ್ಯೋ ನ ಚಕ್ಷುಷಾ ಅಸ್ತೀತಿ ಬ್ರುವತೋನ್ಯತ್ರ ಕಥಂ ತದುಪಲಭ್ಯತೆ. ನೈವ ವಾಚಾ ಮನಸ್ಸಿ ಮಾತಿನಿಂದ ಆಗಲಿ, ನ ಮನಸ ಮನಸ್ಸಿನಿಂದ ಆಗಲಿ, ನ ಚಕ್ಷುಷಾ ಕಣ್ಣು ಇತ್ಯಾದಿ ಇಂದ್ರಿಯಗಳಿಂದ ಆಗಲಿ, ಪ್ರಾಪ್ತುಂ ನ ಶಕ್ಯ. ಈ ಆತ್ಮನನ್ನು ಈ ಬ್ರಹ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ಒಂದು ಮಾತನ್ನು ಮುಗಿಸಿಬಿಟ್ರು. ಮಾತಿಗೆ ನಿಲುಕುವುದಿಲ್ಲ, ಮನಸ್ಸಿಗೆ ನಿಲುಕುವುದಿಲ್ಲ, ಮತ್ತು ಕಣ್ಣು ಇತ್ಯಾದಿ ಇಂದ್ರಿಯಗಳಿಗೆ ಲಭ್ಯನಿಲ್ಲ. ಮತ್ತು ಹೆಂಗಪ್ಪ ಇದನ್ನು ತಿಳ್ಕೊಬೋದು? ಅಸ್ಥಿ ಇತಿ ಬೃಹತಃ, ಅಸ್ಥಿ ಇತಿ ಬೃಹತಃ, ಇದಾನೇ ಅಂತ ಒಂದು ಹೇಳೋದನ್ನು ಬಿಟ್ಟರೆ ಅನ್ಯತ್ರ ಕಥಂ ತದುಪಲಭ್ಯತೆ, ಹೇಗೆ ತಾನೇ ಅದು ಕಂಡು ಬಂದೀತು? ಇದಾನೆ ಅಷ್ಟೇ, ಹಿಂದೆ ಮುಂದೆ ಏನೂ ಸೇರಿಸೋ ಪ್ರಯತ್ನ ಮಾಡಬೇಡ. ಎಲ್ಲಿ ಸೇರಿಸಿದ್ರು ದೇಶಬಂಧನ, ಯಾವಾಗಿನಿಂದ ಅಂತೀಯೋ ಕಾಲಬಂಧನ, ಹೇಗಿದ್ದೇನಂತೀಯೋ ರೂಪಬಂಧನ. ಇದಾನೆ ಏನು ಬಂಧನ ಇಲ್ಲ, ಇದಾನೆ ಭಾರಿ ಭಾರಿ ಅಂದರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಜಿಜ್ಞಾಸ ಬರ್ತದೆ ಅಷ್ಟೆ. ಇದಾನೆ ಥರ್ಡ್ ಪರ್ಸನ್ ಆಗಿದ್ದಾನೋ ಫಸ್ಟ್ ಪರ್ಸನ್ ಆಗಿದ್ದಾನೋ? ಥರ್ಡ್ ಪರ್ಸನ್ ಆಗಿದ್ದಾನೆ ಅಂತಂದರೆ ತೃತೀಯ ಪುರುಷ, ಥರ್ಡ್ ಪರ್ಸನ್ ಆಗಿದ್ದಾನೆ ಅಂತಂದರೆ ಏನಾಗ್ತದೆ? ತೃತೀಯನು ಆ ಉತ್ತಮ ಪುರುಷನಿಗೆ ತೃತೀಯನಾಗ್ತಾನೆ, ಫಸ್ಟ್ ಪರ್ಸನಿಗೆ ತೃತೀಯನಾಗ್ತಾನೆ, ಹೌದಲ್ಲ? ಆವಾಗ ಫಸ್ಟ್ ಪರ್ಸನ್ ಒಬ್ಬನಿದ್ದಾನೆ, ತೃತೀಯ ಪುರುಷ ಒಬ್ಬನಿದ್ದಾನೆ, ಅವ ಮತ್ತೊಂದು ಸೇರಿಸಿದಂಗೆ ಆಗಲಿಲ್ಲ, ನೀ ಬರೀ ಇದ್ದಾನೆ ಆಗಲಿಲ್ಲ, ಫಸ್ಟ್ ಪರ್ಸನ್ನಿಗಿದ್ದಾನೆ. ಏಯ್, ನೀನು ಏನು ಸೇರಿಸ್ಬೇಡ ಮಾರಯ್ಯ, ಇದ್ದಾನೆ. ಆ ಥರ್ಡ್ ಪರ್ಸನ್ನು ಅದು ಪರೋಕ್ಷ ಜ್ಞಾನವಾಗಿ ಕೊಡುತ್ತದೆ. ಆ ಥರ್ಡ್ ಪರ್ಸನ್ನನ್ನು ನಾವು ಒಂದು ವೇಳೆ ಫಸ್ಟ್ ಪರ್ಸನ್ನಾಗಿ ಕನ್ವರ್ಟ್ ಮಾಡಿಬಿಟ್ವಿ ಅಂತಂದರೆ ಆತ್ಮಜ್ಞಾನ, ಅದು ಅಪರೋಕ್ಷ ಜ್ಞಾನ. ಈಗ ಥರ್ಡ್ ಪರ್ಸನ್ನ ಫಸ್ಟ್ ಪರ್ಸನ್ನಾಗಿ ಹೆಂಗೆ ಕನ್ವರ್ಟ್ ಮಾಡಬೇಕು? ಹೆಂಗೆ ಮೆಥಡಾಲಜಿ? ಇದಾನೇ ಅನ್ನೋದು ಇದೇನಿ ಅಂತ ಕನ್ವರ್ಟ್ ಆಗಬೇಕು. ಮಾಡ್ರಿ, ಹೆಂಗೆ ಮಾಡ್ತೀರಿ? ಇದೇ ಇದೇ ಇದೇ ಇದೇ ಇದೇ ಇದೇ ಇದೇ ಎನ್ನುವುದು ಯಾರಿಗೆ ಇದೆ? ಇದೆಯೆಂದು ನಾನಿದ್ದೇನೋ, ನಾನಿದ್ದೇನೆ ಅಂದರೆ ಎಲ್ಲವೂ ಇದೆಯೋ. ಕನ್ವರ್ಟ್ ಆಯ್ತು ನೋಡಿ, ಆಗೋಯ್ತು. ಥರ್ಡ್ ಪರ್ಸನ್ನು ಫಸ್ಟ್ ಪರ್ಸನ್ನಲ್ಲಿ ಅದು ರೂಪಾಂತರ ಹೊಂದಿದಾಗ ಎಲ್ಲವೂ ಸ್ತಬ್ಧವಾಗುತ್ತೆ. ಇದೇನಿ ಅನ್ನುವುದನ್ನು ಹೊರತುಪಡಿಸಿ, ಎಚ್ಚರವಾಗಿದ್ದೇನೆ ಅಂತ ಹೊರತುಪಡಿಸಿ, ಅನಂತವಾಗಿದ್ದೇನೆ ಅನ್ನೋದು ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ. ಇದಾನೇ ಅಂತೀಯೋ ಪರೋಕ್ಷ ಜ್ಞಾನ. ಸ್ವರ್ಗ ಇದೆ ಪರೋಕ್ಷ ಜ್ಞಾನ, ಸ್ವರ್ಗ ಇದೆ ಪರೋಕ್ಷ ಜ್ಞಾನ, ಇಂದ್ರಲೋಕ ಇದೆ ಪರೋಕ್ಷ ಜ್ಞಾನ, ಸಚ್ಚಿದಾನಂದ ಆತ್ಮ ಇದ್ದಾನೆ ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಹೆಂಗ್ರಿ? ಸಚ್ಚಿದಾನಂದ ಬ್ರಹ್ಮ ಇದ್ದಾನೆ ಅಂದ್ರೆ ಏನಾಗ್ತದೋ ಪರೋಕ್ಷ. ನಮಗೆ ಪರೋಕ್ಷ ಬೇಡ, ಏನಾಗಬೇಕಾಗಿದೆ ಅಪರೋಕ್ಷ. ಹೆಂಗಾಗಬೇಕು ಅದು? ಇದಾನೆ ಹೋಗಿ ಅದು ನಾನೇ ಅಂತ ಆಗಬೇಕು. ಇದಾನೆ ಅನ್ನೋದು ಹೋಗಿ ಅದು ನಾನೇ ಅಂತ ಆಗಬೇಕು. ಯಮರಾಜನ ಟೀಚಿಂಗು ಎಲ್ಲೆಲ್ಲೋ ಅವನ ಕರ್ಕೊಂಡೋಗಿ ಕೊನೆಗೆ ಇಲ್ಲಿ ತಂದು ನಿಲ್ಲಿಸಿದಾನೀಗ. ಹೊರತುಪಡಿಸಿ ಕಥಂ ಉಪಲಭ್ಯತೆ ಬೇರೆ ಯಾವ ದಾರಿಯಿಂದ ಅವನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ? ಇನ್ಯಾವ ದಾರಿ ಇದೆಪ್ಪ ಅವನನ್ನು ಗುರುತಿಸ್ಲಿಕ್ಕೆ? ಎರಡೂ ಹುಬ್ಬಗಳ ನಡುವೆ ಇದಾನೆ. ಬ್ರಹ್ಮರಂಧ್ರದಲ್ಲಿ ಇದಾನೆ. ಹೇಳ್ರಿ ಹೆಂಗೆ ಹೆಂಗೆ ಯಾವ ರೀತಿಯಲ್ಲಿ ನೀ ಹೇಳಿದ್ರು ಕಾಲ ದೇಶ ಮತ್ತು ವಸ್ತು ಪರಿಮಿತಿಗೆ ಒಳಪಟ್ಟದ್ದೇ ಸಿಗ್ತದೆ. ಅದು ಕೂಡ ಭಾರಿ ಚಂದ ಹೇಳ್ತಾರೆ. ಆಯಿತು ಇದಾನೆ ಇದಾನೆ ಇದಾನೆ, ಅದು ನಮಗೆ ಸ್ಪಷ್ಟ ಯಾವಾಗ ಆಗ್ತದೆ? ಸಾಯೋ ಕಾಲಕ್ಕೆ. ಸಾಯೋ ಕಾಲಕ್ಕೆ, ಸಾಯೋ ಕಾಲಕ್ಕೆ ಅದು ಸ್ಪಷ್ಟ ಆಗ್ತದೋ ಏನು ನನ್ನ ಆಸ್ತಿ ಸ್ಪಷ್ಟ ಆಗ್ತದೋ ಗೊತ್ತಿಲ್ಲ. ಏನು ಸ್ಪಷ್ಟ ಆಗ್ತದೆ? ಮತ್ತೆ ಒಂದು ಸತ್ತ ಮೇಲೆ ಸ್ಪಷ್ಟ ಆಗ್ತದೆ. ಸತ್ತ ಮೇಲೆ ಸ್ಪಷ್ಟ ಆಗ್ತದೆ ಅಂದರೆ ಈಗೂ ಪರೋಕ್ಷ, ಆವಾಗಲೂ ಪರೋಕ್ಷ, ನಿತ್ಯ ಪರೋಕ್ಷ ಹಾಕೊಂಡು ಕೂಡ್ತದೆ. ಪರೋಕ್ಷದೊಳಗೆ ಎರಡು ಎರಡು ಎರಡು ಪರೋಕ್ಷವೇ ಗೊತ್ತಾಯ್ತಲ್ಲ. ಪರೋಕ್ಷದೊಳಗೆ ಎರಡು ಪರೋಕ್ಷವೇ, ಈ ಜನ್ಮದಲ್ಲಿಯೇ ಪರೋಕ್ಷ, ಜನ್ಮಾಂತರ ಪರೋಕ್ಷ. ಈ ಜನ್ಮದಲ್ಲಿಯೇ ಪರೋಕ್ಷ, ಜನ್ಮಾಂತರವಾಗಿ ಪರೋಕ್ಷ. ಅಪರೋಕ್ಷ ಎರಡು ಮೂರು ಇಲ್ಲೇ ಇಲ್ಲ, ಒಂದೇ. ಏನು ಮಾತಾಡ್ತೀಯಪ್ಪ ನೀನು? ಬೇರೆ ಯಾವ ದಾರಿಯಿಂದಲೂ ಕೂಡ ಮಾತಿನಿಂದ ತಿಳ್ಕೊಳಿಕ್ಕೆ ಬರೋದಿಲ್ಲ, ಮನಸ್ಸಿನಿಂದ ಬರೋದಿಲ್ಲ, ಯಾವ ಇಂದ್ರಿಯಗಳಿಂದಲೂ ಬರೋದಿಲ್ಲ. ಮತ್ತೇನು ಅಸ್ಥಿ ಇತಿ ಬೃಹತಃ, ಇಂಗ್ಲೀಷ್ನೊಳಗೆ ಭಾರಿ ಚಂದ ಆಗ್ತಾ ಇದು. ಎಕ್ಸಿಸ್ಟನ್ಸ್ ಇರುವಿಕೆ, ಇದೇನೂ ಅಲ್ಲ ಇದಾನೇನೂ ಅಲ್ಲ, ಎರಡು ಮೀರಿದ ಶಬ್ದ. ಈ ಎರಡು ಶಬ್ದಗಳನ್ನು ಮೀರಿದ ಶಬ್ದ ಯಾವುದು ಅಂದರೆ ಇರುವಿಕೆ ಕನ್ನಡದಲ್ಲಿ. ಅದರ ಇರುವಿಕೆ ಮಾತ್ರದಿಂದ ನಾವು ಇದನ್ನು ತಿಳಿಯಲು ಸಾಧ್ಯ. ಇದಾನೆ ಅಂತ ತಿಳಿದ್ರೂ ಸ್ವಲ್ಪ ಕಷ್ಟನೇ. ನಾನು ಇದೇನಿ ಅಂದರೂ ಸ್ವಲ್ಪ ಕಷ್ಟನೇ. ಇರುವಿಕೆ ಮಾತ್ರ ಅಂತ ತಿಳಿದ್ಬಿಟ್ಟು ಎರಡು ಪಾರಾಗ್ಬಿಟ್ಟಿದೆ. ಭಾರಿ ಸುಂದರವಾದ ಶಬ್ದ ಇರುವಿಕೆ. 178 ಭಾಷೆ. ಸತ್ಯಂ ನೈವ ವಾಚಾ ನ ಮನಸಾ ನ ಚಕ್ಷುಷಾ ನ ಅನ್ಯೈಹಿ ಅಪಿ ಇಂದ್ರಿಯೈಹಿ ಪ್ರಾಪ್ತುಂ ಶಕ್ಯತೆ ಇತ್ಯರ್ಥಃ. ನೀನು ಹೇಳಿದಂತೆ ಕರೆಕ್ಟ್ ಕರೆಕ್ಟ್, ನೀನು ಹೇಳಿದ್ದ ಅಗ್ದಿ ಸರಿಯಾಗಿದೆ. ಏನು ಅಂದರೆ ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಕಣ್ಣು ಇತ್ಯಾದಿ ಇಂದ್ರಿಯಗಳಿಂದಾಗಲಿ ಇದನ್ನು ಈ ಬ್ರಹ್ಮನನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ನ ಶಕ್ಯತೆ ಇತ್ಯರ್ಥ. ನೀನು ಹೇಳಿದ್ದು ಪರ್ಫೆಕ್ಟ್ ಆಗಿದೆ. ಐ ಎಕ್ನಾಲೆಜ್ ದಿಸ್. ಆದರೆ ತಥಾಪಿ ಸರ್ವವಿಶೇಷರಹಿತ ಅಪಿ ಜಗತಃ ಮೂಲಂ ಇತಿ ಅವಗತತ್ವಾತ್ ಅಸ್ತೇವ ಪ್ಯೂರ್ ವೇದಾಂತ. ನಿನ್ನ ಹೇಳಿಕೆಯು ಹೀಗಿದ್ದಾಗಿಯೂ ವಸ್ತುಸ್ಥಿತಿನೂ ಹೀಗೇ ಇದೆಯಪ್ಪ, ಏನು ಮಾತಿನಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಮನಸ್ಸಿನಿಂದ ಮೆಹಸೂಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಇಂದ್ರಿಯಗಳಿಂದ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ, ನ ಪ್ರಾಪ್ತು ಶಕ್ಯತೆ ಇತ್ಯರ್ಥ. ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನಾವು ಎಕ್ನಾಲೆಜ್ ಮಾಡ್ತೇವೆ, ನೀ ಹೇಳಿದ್ದನ್ನು ನಾವು ಒಪ್ಕೋತೇವೆ. ಹಾಗಿದ್ದಾಗ್ಯೂ ಕೂಡ ಸರ್ವವಿಶೇಷರಹಿತ ಅಪಿ, ಇದಕ್ಕೆ ಇದರಲ್ಲಿ ಯಾವ ವಿಶೇಷಣಗಳು ಇಲ್ಲದೇ ಇದ್ದಾಗ್ಯೂ ಕೂಡ ಇದು ಜಗತಃ ಮೂಲಂ, ಸೃಷ್ಟಿಗೆ ಮೂಲ. ನಂತರ ನೀವು ಮಿಥ್ಯಾ ಅಂತ ಎಷ್ಟು ಚಾಣಾಕ್ಷತನದಿಂದ ಸಿದ್ಧ ಮಾಡಿದರೂ ಕೂಡ ಏನು ಮಿಥ್ಯ, ಜಗತ್ತು ಮಿಥ್ಯಾ ಎಂದು ಸಾಕಷ್ಟು ಚಾಣಾಕ್ಷತನದಿಂದ ನೀವು ಸಿದ್ಧ ಮಾಡಿದರೂ ಕೂಡ ಪ್ರಾರಂಭದಲ್ಲಿ ಜಗತ್ ಇದೆ ಅಂತಲೇ ನೀವು ಶುರು ಮಾಡ್ತೀರ. ಏನಾದರೂ ಒಂದು ಇದೆ ಅಂತಾಗಿದ್ದಾದರೆ ಆ ಇದೆ ಅನ್ನೋದಕ್ಕೆ ಕಾರಣ ಬೇಕಲ್ಲ. ಒಂದು ಘಟ ಅನ್ನೋದು ಇದೆ ಅಂತ ನೀವು ಸಿದ್ಧ ಮಾಡಬೇಕಾದ್ರೆ ಘಟಕ್ಕೊಂದು ಕಾರಣ ಬೇಕಲ್ಲ. ಪಟ ಅನ್ನೋದನ್ನು ನೀವು ಸಿದ್ಧ ಮಾಡಿದ್ದಾದರೆ ಪಟಕ್ಕೊಂದು ಕಾರಣ ಬೇಕಲ್ಲ. ಘಟಪಟ ಇತ್ಯಾದಿಗಳಿಂದ ಒಟ್ಟು ಸೇರಿಸಿ ಈ ಜಗತ್ತು, ಈ ಜಗತ್ತು ಇದೆ ಅಂತ ನೀವು ಹೇಳಿದ್ದಾದರೆ ಈ ಜಗತ್ತಿಗೊಂದು ಕಾರಣ ಬೇಕಲ್ಲ. ಆ ಕಾರಣ ಏನು? ಬ್ರಹ್ಮನೇ ಕಾರಣ. ಮೊದಲ ಹೇಳಿಬಿಡ್ಬೇಕು ಇದನ್ನು. ಇದ್ದೋದ್ರೆ ಈ ಬಡತನ ಯಾರು ಮಾಡಿದ್ರು ಸ್ವಾಮಿ ಅವನೇ ಹೋದಲ್ಲೋ, ಈ ಶ್ರೀಮಂತಿಗೆ ಯಾರು ಮಾಡಿದ್ರು ಅವನೇ ಹೋದಲ್ಲೋ, ರೋಗ ಎಲ್ಲ ಕೊಟ್ಟವನು ಅವನೇ ತಾನೆ, ಮತ್ತು ಇಂಥದ್ದೆಲ್ಲ ಕೊಡಬಾರ್ದು ಅಂತ ಗೊತ್ತಾಗಬಾರ್ದು ಅವನಿಗೆ. ಇಂಥ ಪ್ರಾರಂಭಕ್ಕೆ ಹೇಳ್ಬಿಡೋದು ಎಲ್ಲನೂ ಅವನೇ ಮಾಡ್ಯಾನ, ಮುಂದೇನೀಗ ಹೇಳ ಎಲ್ಲನೂ ಅವನೇ ಮಾಡ್ಯಾನ ಮುಂದೇನು. ನೀ ಪ್ರಶ್ನೆ ಕೇಳುವ ನಿನ್ನನ್ನು ಅವನ ಮಾಡ್ಯಾನ, ಅವ ಕೇಳಿಲ್ಲ, ಆ ಕೇಳದೇ ಇರೋನನ್ನು ಅವನ ಮಾಡ್ಯಾನ. ಮೂಗ್ಯಾಕೆ ತೋರಿಸ್ತೀಯ ಅದರೊಳಗೆ ನಾನು ಅಂಥೇಳಿ? ಜಗತಃ ಮೂಲಂ ಬ್ರಹ್ಮ. ಆದ್ದರಿಂದ ಬ್ರಹ್ಮ ಅಸ್ತಿಯೇವ. ಏನಾದರೂ ಉಂಟಾಗಬೇಕಾಗಿದ್ದಲ್ಲಿ ಇರುವಿಕೆಯಿಂದಲೇ ಉಂಟಾಗಲು ಸಾಧ್ಯ, ಅಭಾವದಿಂದ ಏನೂ ಹುಟ್ಟೋದಿಲ್ಲ. ತಗೋಪ್ಪ ಏನೋ ತಗೊಳ್ಳವಲ್ಲ, ಏನು ಸಿಕ್ತು? ಅವು ಸ್ವಾಮಿ ನಿಮ್ಮಂಥವ್ರೆಲ್ಲ ಕೊಟ್ಟರೆ ಬರೀ ಖಾಲಿನ ಎಲ್ಲ, ಭಾರಿ ವಿಶೇಷ ಪುರುಷರಿದ್ದಾರೆ ಅವ್ರು ಕೊಟ್ಟರೆ ಅದು ಸತ್ಯವಾಗಿರ್ತದೆ. ಆಯ್ತಪ್ಪ, ಏನು ಕೊಟ್ಟರು? ಚೈನ್ ಕೊಟ್ರು, ವಾಚ್ ಕೊಟ್ರು, ಹಾಂ ವಾಚ್ ಕೊಟ್ರು, ಇದ್ದದ್ದು ವಾಚ್ ಕೊಟ್ಟರು, ಇಲ್ಲದೇ ಇದ್ದ ವಾಚ್ ಕೊಟ್ರು. ಅಂದರೆ ಅಭಾವದಿಂದ ಏನನ್ನು ಹುಟ್ಟಿಸಲಿಕ್ಕೆ, ಅರೆ ಈ ಈ ನ್ಯಾಯ ಒಪ್ಕೊಳ್ರಿ ಮುಂಚೆ. ಅದೇ ಅಲ್ಲಾವುದ್ದೀನ್ ದೀಪ್ ಏನದು, ಇದು ಛಾಂದೋಗ್ಯ. ಹೇ ಸೌಮ್ಯ, ಇದಂ ಜಗತ್ ಅಗ್ರೇ ಸದೇವ ಆಸೀತ್. ಈ ಜಗತ್ತು ಜಗತ್ತು ಎನಿಸಿಕೊಳ್ಳುವ ಪೂರ್ವದಲ್ಲಿ ಸತ್ ಮಾತ್ರವಾಗಿತ್ತು. ಸತ್ ಅಂದರೆ ಇದೆ. ಅಷ್ಟೂ ಪುಟಗಳನ್ನು ಜಂಪ್ ಮಾಡಿ ಇಲ್ಲಿ ಬಂದ್ಬಿಟ್ಟು ನಾವೀಗ ಏನದು, ಈ ಸೃಷ್ಟಿಯ ಪೂರ್ವದಲ್ಲಿ ಸತ್ ಮಾತ್ರ ಆಗಿತ್ತು. ಅಸ್ತೇವ ಸತ್ ಅಂದರೆ ಇಲ್ಲಿ ಅಸ್ತಿ ಇದೇ. ಹೇಗೆ ಅಂದರೆ ಕಾರ್ಯ ಪ್ರವಿಲಾಪನಸ್ಯ ಅಸ್ತಿತ್ವ ನಿಷ್ಠತ್ವಾತ್. ಹೇಗೆ ಅಂದರೆ ಕಾರ್ಯ ಪ್ರವಿಲಾಪ್ಯ, ಇದು ಕಾರ್ಯ, ಇದು ಘಟ ಹೌದಲ್ಲ, ಘಟ ಇದು ಕಾರ್ಯ. ಕಾರ್ಯ ಘಟವನ್ನು ಪ್ರವಿಲಾಪ್ಯ, ಇದನ್ನು ಡಿಸ್ಟರ್ಬ್ ಮಾಡಿದರೆ, ಒಡೆದ್ರೆ, ತುಂಡು ಮಾಡಿದರೆ, ಪುಡಿ ಪುಡಿ ಮಾಡಿದರೆ, ನಾಶ ಮಾಡಿದರೆ ಏನು ಸಿಗ್ತದೆ? ಅಸ್ತಿತ್ವ ನಿಷ್ಠತ್ವಾದ ಇರುವಿಕೆ ಅನ್ನೋದು ಇನ್ನೂ ಹಾಗೇ ಇದೆ. ನೋಡಿ, ಇರುವಿಕೆ ಅನ್ನೋದು ಹಾಗೇ ಇದೆ. ಏನದು ಇರುವಿಕೆ? ಮಣ್ಣು. ಘಟ ವಿನಷ್ಟೇ ಚೇತ್ ಮಣ್ಣು ಅಸ್ತಿ ಮೃದಃ ಅಸ್ತಿ. ಆ ಅಸ್ತಿ ತೆಗೆದಾಕು, ಅದಕ್ಕೆ ಕಾರ್ಯ ಪ್ರವಿಲಾಪನಸ್ಯ ಅಸ್ತಿತ್ವ ನಿಷ್ಠತ್ವಾದ. ತಥಾಹಿ ಇದಂ ಕಾರ್ಯಂ ಸೂಕ್ಷ್ಮ ತಾರತಮ್ಯ ಪಾರಂಪರ್ಯೇಣ ಅನುಗಮ್ಯಮಾನಂ ಸದ್ಬುದ್ಧಿನಿಷ್ಠಾಮೇವ ಅವಗಮಯತಿ. ನಾವು ಒಮ್ಮೆಲೆ ನಾಶ ಮಾಡೋದು ಬೇಡ, ನಿಧಾನವಾಗಿ ನಾಶ ಮಾಡೋಣಂತೆ. ಹೆಂಗಪ್ಪ ಅಂತಂದರೆ, ಇದು ಶರೀರ, ನಾನು ಶರೀರ ಅಲ್ಲ, ಇದು ಶರೀರ, ನಾನು ಪ್ರಾಣ. ನಾಶ ಮಾಡಿದ್ದೆ ನೋಡು, ಏನನ್ನು ನಾಶ ಮಾಡಿದ್ದೀನಿ ಈಗ? ಶರೀರ ನಾಶ ಮಾಡಿದೆ. ಇದು ಪ್ರಾಣ, ನಾನು ಮನಸ್ಸು. ಇದು ಮನಸ್ಸು, ನಾನು ಬುದ್ಧಿ. ನೀನೇನು ಮಾಡ್ತಾ ಇದ್ದೀರಿ ನೋಡಿಲ್ಲಿ? ಇದಂ ಕಾರ್ಯಂ, ಇದು ಎನ್ನುವ ಈ ಕಾರ್ಯವನ್ನು ಸೂಕ್ಷ್ಮ ತಾರತಮ್ಯ ವ್ಯಾಪಾರ ಏನದಲ್ಲಿ ವ್ಯಾಪಾರ ಅಲ್ಲದು, ನನಗೆ ಅಕ್ಷರಗಳೇ ಕಾಣಂಗಿಲ್ಲ. ಸೂಕ್ಷ್ಮ ತಾರತಮ್ಯ ಪಾರಂಪರ್ಯೇಣ ಪಾರಂಪರ್ಯ ಅಂದ್ರೇನು? ಪರಂಪರಾಗತವಾಗಿ. ಹಾ, ಫಸ್ಟ್ ಕ್ಲಾಸ್, ಥ್ಯಾಂಕ್ ಯು. ಏನ್ರಿ ಕಣ್ಣು ಕೊಟ್ಬಿಟ್ರಿ ನೀವು? ಸೂಕ್ಷ್ಮ ತಾರತಮ್ಯ, ಶರೀರ ಸ್ಥೂಲ, ಪ್ರಾಣ ಸೂಕ್ಷ್ಮ, ಪ್ರಾಣ ಸ್ಥೂಲ, ಮನಸ್ಸು ಸೂಕ್ಷ್ಮ, ಮನಸ್ಸು ಸ್ಥೂಲ, ಬುದ್ಧಿ ಸೂಕ್ಷ್ಮ. ಪಾರಂಪರ್ಯೇಣ, ಸೂಕ್ಷ್ಮ ಪಾರಂಪರ್ಯೇಣ ಅನುಗಮ್ಯಮಾನಂ, ಆ ಮೂಲಕವಾಗಿ ನಮಗೆ ಗುರುತಿಸ್ಲಿಕ್ಕೆ ಬರ್ತದೆ ಏನು ಅಂದರೆ, ಸದ್ಬುದ್ಧಿ ನಿಷ್ಠಾಮೇವ ಅವಗಮಯತಿ. ಕೊನೆಗೆ ಏನು ಉಳಿತದೆ? ಇದೇನೀ ಇರುವಿಕೆ ಮಾತ್ರವಾಗಿ ಉಳಿತದೆ. ಯದಾಪಿ ವಿಷಯ ಪ್ರವಿಲಾಪನೇನ ಪ್ರವಿಲಾಪ್ಯಮಾನ ಬುದ್ಧಿ ತದಾಪಿ ಸಾ ಸತ್ಪ್ರತ್ಯಯ ಗರ್ಭ ಏವ ವಿಲೀಯತೆ. ಯದಾಪಿ ವಿಷಯ ಪ್ರವಿಲಾಪನೇನ, ಈ ಪ್ರಕಾರವಾಗಿ ಸ್ಥೂಲ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಅಂತ ಹೊರಟದ್ದೇ ಆದರೆ ಕೊನೆಗೇನು ಉಳಿತದೆ? ಇದೇನೀ ಪರಂಪರಾಗತವಾಗಿ ಎಲ್ಲಿ ನಿಲ್ತದದು? ಅಂತಃಕರಣದಲ್ಲಿ ಇದೇನಿ ಅಂತ ನಿಂತ್ಕೊಂಡ್ಬಿಡ್ತದೆ. ಹೌದಾ? ವಿಷಯ ಪ್ರವಿಲಾಪನೇನ ಪ್ರವಿಲಾಪ್ಯಮಾನ ಬುದ್ಧಿ ತದಾಪಿ ಸಾ ಸತ್ ಪ್ರತ್ಯಯ ಗರ್ಭೈವ ವಿಲೀಯತೆ. ಆ ಬುದ್ಧಿ ಏನಾಗ್ತದೆ? ಅದು ಅಲ್ಲ ನಾನು ಅಂತ ಬಂದು ಅದು ಸತ್ಪ್ರತ್ಯಯದೊಳಗೆ ಗರ್ಭ ವಿಲೀಯತೆ, ಸತ್ಪ್ರತ್ಯಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಮೊದಲು ಇದು ಇದು ಇದು ಅಂತ ಇರ್ತದೆ, ಆಮೇಲೆ ಅದು ಏನಾಗ್ತದೆ, ಸತ್ಪ್ರತ್ಯಯದಲ್ಲಿ ಉಳಿತದೆ. ಮತ್ತೆ ಇದು ಮಾಡಲಿಕ್ಕೆ ಬರೋಂಗಿಲ್ಲ ಅಂತ ಅರ್ಥ. ಈ ಸ್ಥೂಲ ಸೂಕ್ಷ್ಮದಲ್ಲಿ ಏನಾಗ್ತದೆ, ಯಾವುದನ್ನು ಇವತ್ತು ನಾವು ಸೂಕ್ಷ್ಮ ಅಂತ ಸಿದ್ಧ ಮಾಡಿರ್ತೀವಿ ಅದು ಕಾಲಾಂತರದಲ್ಲಿ ಅದು ಕೂಡ ಸ್ಥೂಲ ಆಗಿಬಿಡ್ತದೆ. ಇನ್ನೊಂದು ಯಾವುದು ಸೂಕ್ಷ್ಮ ಆಗ್ತದೆ ಅದು ಸ್ಥೂಲವಾಗ್ತದೆ, ಅದು ಮತ್ತೊಂದು ಯಾವುದು ಸೂಕ್ಷ್ಮ ಆಗ್ತದೆ. ಹಾಗೆ ಕೊನೆಗೆ ಅಲ್ಲೊಂದು ಕೋಲಿ ಇತ್ತಲ್ಲ ಎಲ್ಲ ತೊಗೊಂಡಿದ್ದೇನೆ, ಇದೆಯಾ ಇಟ್ಕೊಂಡ್ರಿ. ಕಳ ಕಳ ಕಳ ಕಳ ಅಂತ ಹಲ್ಲು ಕಡಿತದೆ ರುದ್ರ. ಸ್ವಲ್ಪ ಕೋಲ್ ತೋರ್ಸಿಂಗ್ ನೀವು ಕುತ್ಕೊಂಡಿರಲ್ಲ, ಆ ಕೂತ್ಕೊಂಡಿದ್ದಕ್ಕೆ ಅದು ರಿಯಾಕ್ಟ್ ಆಗ್ತದೆ. ನನಗೆ ಜಿಗಿಸ್ತೀರಿ, ಕುಣಿದಾಡಿಸ್ತೀರಿ, ನೀವು ಯಾಕೆ ಕೂತ್ಕೊಂಡಿರಿ ಅಂತೇಳಿ. ಇವತ್ತು ಮಧ್ಯಾಹ್ನ ಅಂದ್ಕೊಂಡೆ ಮನುಷ್ಯನಿಗೆ ಅಸೂಯ ಏನು ಅಂತ ಅಭ್ಯಾಸ ಮಾಡಿದ್ವಿ, ಆದರೆ ಈ ಭರತ ರಾಮ ಇಬ್ಬರ ಮಧ್ಯದಲ್ಲಿ ಅಸೂಯ ಇದೆಯಲ್ಲ. ಈ ಅಸೂಯೆ ಇಲ್ಲಿಂದ ಬಂತಪ್ಪ ಇದು. ಆಮೇಲೆ ಜಿಜ್ಞಾಸ ಮಾಡೋಣ ತೊಂದರೆ. ಯದಾಪಿ ವಿಷಯ ಪ್ರವಿಲಾಪನೇನ ಪ್ರವಿಲಾಪ್ಯಮಾನ ಬುದ್ಧಿ ತದಾಪಿ ಸಾ ಸತ್ಪ್ರತ್ಯಯ. ಸತ್ಪ್ರತ್ಯಯ ಅಂದರೆ ಗೊತ್ತಾಯ್ತಲ್ಲ, ಇರುವಿಕೆ ಇರುವಿಕೆ ಇರುವಿಕೆ, ಇದಕ್ಕೆ ಸತ್ಪ್ರತ್ಯಯ ಅಂತ ಕರೀತಾರೆ. ಸತ್ಪ್ರತ್ಯಯ ಗರ್ಭೈವ ವಿಲೀಯತೆ. ಆ ಸತ್ಪ್ರತ್ಯಯ ಅರ್ಥಾತ್ ಇರುವಿಕೆಯಲ್ಲಿ ಅದು ಶಾಂತವಾಗಿಬಿಡ್ತದೆ. ಬುದ್ಧಿ ಇರುವಿಕೆಯಲ್ಲಿ ಶಾಂತವಾಗಿಬಿಡುತ್ತೆ. ಬುದ್ಧಿರ್ಹಿ ನಹ ಪ್ರ ಏನದು, ಬುದ್ಧಿರ್ಹಿ ನಹ ಪ್ರಮಾಣ ಸದ್ ಅಸತಯೋ ಯಾಥಾತ್ಮ್ಯ ಅವಗ ಯಾಥಾತ್ಮ್ಯ ಯಾಥಾತ್ಮ್ಯ ಅವಗಮೇ. ಇದು ಸತ್ತು ಇದು ಅಸತ್ತು, ಇದು ಇರುವಿಕೆ ಇದು ಇಲ್ಲದಿರುವಿಕೆ, ಪ್ರಮಾಣ ಏನು? ಬುದ್ಧಿಯೇವ ಪ್ರಮಾಣ. ಸತ್ ಅಂದರೆ ಇರುವಿಕೆ, ಅಸತ್ ಅಂದರೆ ಇಲ್ಲದಿರುವಿಕೆ. ಈ ಸತ್ ಅಸತ್ತುಗಳ ಇರುವಿಕೆ ಮತ್ತು ಇಲ್ಲದಿರುವಿಕೆ ಅನ್ನುವಂಥದ್ದರ ಯಾಥಾತ್ಮ್ಯ ಅವಗಮ, ಯಾಥಾರ್ಥ ಏನು, ಅದರ ನಿಜವಾದ ಅರ್ಥ ಏನು ಅನ್ನುವುದನ್ನು ಬುದ್ಧಿಹೀಹಿ ನಹ ಪ್ರಮಾಣ. ನಮಗೆಲ್ಲರಿಗೂ ಯಾವುದು ಪ್ರಮಾಣ? ಬುದ್ಧಿ. ಆ ಬುದ್ಧಿಯೇ ಸತ್ಪ್ರತ್ಯಯದೊಳಗೆ ಲಯವಾಗಿಬಿಡ್ತದೆ. ಈಗ ತಿಳಿಯಿತು ಅಂತ ಯಾರು ಮುಂದೆ ಹೇಳ್ತೀರಿ? ಅರ್ಥ ಆಯಿತು ಅಂತ ಯಾರು ಹೇಳಲಿಕ್ಕೆ ಹೋಗ್ತೀವಿ? ಹೇಳ್ರಿ, ನನಗೆ ಆತ್ಮಜ್ಞಾನ ಆಗ್ಯದ ಅಂತ ಹೇಳ್ರಿ. ಹೆಂಗೆ ಹೇಳ್ತೀರಿ? ಹೇಳಲಿಕ್ಕೆ ಬುದ್ಧಿ ಬೇಕು. ಬುದ್ಧಿ ವ್ಯಾಪಾರದಲ್ಲಿ ಹೇಳ್ತೀವಿ ಅದನ್ನು. ಆ ಬುದ್ಧಿ ಏನಾಗಿದೆ ಈಗ? ಸತ್ಪ್ರತ್ಯಯದಲ್ಲಿ ತುಜೇಖ ಅಸತ್ಪ್ರತ್ಯಯ ಅದನ್ನು ನುಂಗಿ ಹಾಕ್ಬಿಟ್ಟದೆ. ಯಾ ಹೆಂಗೆ ಹೇಳ್ತೀರಿ? ಭಾಷ್ಯ ಮೂಲಂ ಚೇತ ಜಗತಃ ನ ಸ್ಯಾತ್ ಅಸದನ್ವಿತಮೇವ ಇದಂ ಕಾರ್ಯಂ ಅಸತ್ ಇತ್ಯೇವ ಗೃಹೀತ ನ ತು ಏತದಸ್ತಿ ಸತ್ ಸತ್ ಇತ್ಯೇವ ತು ಗೃಹ್ಯತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಕೀ ಜೈ.